ಮುಗಿಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇಂದು ಅಂಥೋರಿಯಂ ಗಿಡಗಳ ಆರೈಕೆಯ ಬಗ್ಗೆ ಮಂಗಳೂರಿನ ಲಿಲ್ಲಿ ಪಿಂಟೋ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಮಂಗಳೂರಿನ ಕರಂಗಲಪಾಡಿಯಲ್ಲಿ ವಾಸವಿರುವ ಲಿಲ್ಲಿ ಪಿಂಟೋ ಅವರ ಮನೆಗೆ ಬಂದಿದ್ದೇವೆ. ಕಾಂಕ್ರೀಟ್ ಕಾಡಲ್ಲಿ ಹಸಿರು ಹಸಿರಾದ ಗಿಡಗಳು ನಮ್ಮನ್ನು ಸ್ವಾಗತ ಕೋರ್ತಾ ಇವೆ. ಗೇಟಿನಿಂದಲೇ ಒಳಗೆ ಬರುವಾಗ ಒಂದು ಹೊಸತನ ಈ ಹೂಗಳಿಗಿವೆ. ಪಿಂಟು ಮೇಡಮ್ ಗಿಡಗಳ ನಡುವೆ ಕಾಣಿಸ್ತಾ ಇದ್ದಾರೆ, ನಾವೇ ಅಲ್ಲಿಗೆ ಹೋಗಿ ಮಾತಾಡಿಸೋಣ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಮೇಡಮ್. ಈ ಹೂ ತೋಟಕ್ಕೆ ಕಾಲಿಡ್ಲಿಕ್ಕೆ ಅಥವಾ ಈ ಹೂಗಳನ್ನು ನೋಡ್ಲಿಕ್ಕೆ ನಮಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಮೋಸ್ಟ್ ವೆಲ್ಕಮ್ ನಿಮ್ಗೆಲ್ಲರಿಗೂ. ಮೇಡಮ್, ಈಗ ನೀವು ಮೂಲತಃ ಎಲ್ಲಿಯವರು? ಇಲ್ಲಿ ಈ ಕಾಂಕ್ರೀಟ್ ಜಂಗಲ್ ಅಲ್ಲಿ ಎಷ್ಟು ಹೂ ಗಿಡಗಳನ್ನು ಬೆಳೆಸಲಿಕ್ಕೆ ನಿಮಗೆ ಪ್ರೇರಣೆ ಏನು? ನಾನು ಸ್ವತಃ ಒಂದು ಕೃಷಿ ಮನೆತನದವಳು. ನಮ್ಮ ಮನೆ ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲೇ ಇರುತ್ತೆ. ಅಲ್ಲಿ ನಮಗೆ ಸಣ್ಣಂದಿಲ್ಲಂದಲೂ ನಾವು ಈ ಕೃಷಿಯನ್ನು ನೋಡಿದ್ರಿಂದ ಈ ಗಿಡಗಳನ್ನು ಬೆಳೆಸಲು ನನಗೆ ಸುಲಭವಾಯಿತು. ನೀವು ಮೊದಲು ಕೆಲಸ ಮಾಡ್ತಾ ಇದ್ರಾ? ಹೇಗೆ ಅಂದ್ರೆ ಅದೇ ಪ್ರೇರಣೆಯಿಂದಲೇ ನೀವು ಮದುವೆಯಾಗಿ ಇಲ್ಲಿ ಬಂದ ನಂತರ ನಿಮ್ಮ ಗಿಡಗಳನ್ನು ಬೆಳೆಸಿದ್ರ? ಇಲ್ಲ, ನಂದು ಕಾಲೇಜ್ ಮುಗಿಸಿ ನಾನು ಮಂಗಳೂರಿಗೆ ಬಂದೆ. ನಾನು ಕಲಿತು ಆಗುವಾಗಲೇ ನಂದು ಮದುವೆ ಆಯಿತು. ಮದುವೆ ಆದ ನಂತರ ಮಕ್ಕಳದ್ದು ಎಜುಕೇಷನ್ ಆದ ನಂತರ ಇನ್ನು ಏನು ಮಾಡುವುದು ಅಂತ ನೋಡುವಾಗ ನನಗೆ ನೆನಪು ಬಂದದ್ದೇ ನನ್ನ ಗಿಡಗಳದ್ದು. ಹಾಗೆ ನಾನು ಈ ಗಿಡಗಳನ್ನು ಒಮ್ಮೆಲೆ ಇಷ್ಟು ಮಾಡಿಲ್ಲ, ಸ್ವಲ್ಪ ಸ್ವಲ್ಪನೇ ಮಾಡಿ ಇವತ್ತಿಗೆ ಒಂದು 2000ಕ್ಕಿಂತ ಜಾಸ್ತಿ ಗಿಡಗಳು ನನ್ನ ತೋಟದಲ್ಲಿ ಇವೆ. 2000 ಗಿಡಗಳು ಅಂದ್ರೆ ನಮಗೆ ಎಣಿಸ್ಲಿಕ್ಕೆ ಕಷ್ಟ ಅಂತ ಹೇಳ್ಬೋದು. ನಮ್ಮ ಮನೆಗಳಲ್ಲೆಲ್ಲ 1-2 ಬೆಳೆಸಿದಾಗಲೇ ನಮಗೆ ಅದನ್ನು ನೋಡ್ಲಿಕ್ಕೆ ಸಮಯ ಇಲ್ಲ ಅಂತಲೇ ಹೇಳ್ಬೋದು. ಹಾಗಿರುವಾಗ 2000 ಗಿಡಗಳು ಅಂದ್ರೆ ಹೌದು, ತುಂಬಾ ಖುಷಿ ಆಗುತ್ತೆ. ನೋಡ್ಲಿಕ್ಕೂ ಕೇಳಲಿಕ್ಕೂ ತುಂಬಾ ಖುಷಿ. ಈಗ ಮೇಡಮ್, ನಾನು ನಿಮ್ಮ ಹೂದೋಟವನ್ನು ನೋಡಿದೆ, ಅದರ ನಡುವೆ ನಡೆದೆ. ಹಾಗೆ ನಂಗೆ ಹೆಚ್ಚಿಗೆ ಕಂಡದ್ದು ಆಂಥೋರಿಯಂ ಗಿಡಗಳು. ಅದರಲ್ಲಿ ಬೇರೆ ಬೇರೆ ಬಣ್ಣದಲ್ಲಿವೆ, ಬೇರೆ ಬೇರೆ ಗಾತ್ರದಲ್ಲಿ ಆಕಾರದಲ್ಲಿ ಎಲ್ಲ ಸಣ್ಣದು ದೊಡ್ಡದು ಅಂತ ಇದೆ. ಆಂಥೋರಿಯಂ ಅಂದ್ರೆ ನಮಗೆ ಒಂದು ಆಕರ್ಷಕವಾದ ಬಣ್ಣ ಮತ್ತು ಅದರ ಗಾತ್ರಕ್ಕೆ ಒಂದು ಪ್ರಸಿದ್ಧಿ ಅಂತ ಹೇಳ್ಬೋದು. ಅದರಿಂದ ಹೆಚ್ಚು ನಮ್ಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ನಾವಿಲ್ಲಿ ಎಲ್ಲಿಯಾದ್ರೂ ಮನೆಗಳಿಗೆ ಹೋದ್ರೆ 1 ಅಥವಾ 2 ಗಿಡಗಳು ಆಂಥೋರಿಯಂ ಕಂಡು ಅದಕ್ಕೆ ಮನಸ್ಸೊತ್ತದ್ದಿದೆ, ಖುಷಿ ಆಗ್ತದೆ ಅದು ನೋಡುವಾಗ. ಇಲ್ಲಿ ನೋಡು ಇಷ್ಟು ಬಗೆಯ ಆಂಥೋರಿಯಂ ಬೆಳೆಸಲಿಕ್ಕೆ ಕಾರಣ ಏನು ಮೇಡಮ್? ಹೌದು, ನೀವು ಹೇಳುವಾಗ ನನಗೆ ಇನ್ನೂ ಖುಷಿ ಆಗುತ್ತೆ ಕೇಳೋಕೆ. ನಾನು ಬೆಳೆಸಿದ್ದು ರೀತಿ ಇದು, ಯಾಕೆಂದ್ರೆ ನನಗೆ ಆಂಥೋರಿಯಂ ಮುಂಚಿನಿಂದಲೇ ತುಂಬಾ ಇಷ್ಟ. ಅದು ಒಂದು ಗಿಡ ತಂದು ನಾನು ನೋಡಿದೆ ಹೇಗೆ ಬೆಳೆಸುವುದಂತ. ಅದು ಬೆಳೆಸುವಾಗ ಖುಷಿ ಆಯಿತು, ಗಿಡ ಬಂತು, ಹೂ ಬಂತು, ಅದರಲ್ಲಿ ಇನ್ನೂ ತುಂಬಾ ತುಂಬಾ ಹೂ ಬಂತು. ಆಮೇಲೆ ನನಗೆ ಗೊತ್ತಾಯಿತು ಈಗ ತುಂಬಾ ದೊಡ್ಡ ಗಾತ್ರದ ಹೂಗಳು ನಮಗೆ ಗಿಡಗಳು ಸಿಗುತ್ತೆ ಅಂತ. ಹಾಗೆ ನಾನು ಎಲ್ಲ ಕಡೆಯಲ್ಲಿ ಆಚೆ ಎಲ್ಲ ಗಾರ್ಡನ್ಗೆ ಹೋಗಿ ಮತ್ತೆ ಕೆಲವು ಗ್ರೋವರ್ ಹತ್ರ ಹೋಗಿ ನಾನು ವಿಚಾರಿಸುವಾಗ ನಮಗೆ ಗಿಡ ಸಿಗ್ತದೆ ಅಂತ ನನಗೆ ಗೊತ್ತಾಯಿತು. ಹಾಗೆ ನಾನು ಇಲ್ಲಿಂದ ಮಂಗಳೂರಿಂದ ಕೊಚ್ಚಿನ ತನಕ ಬೆಂಗಳೂರು ಊಟಿ ಮತ್ತೆ ಎಲ್ಲ ಕಡೆಗೆ ನಾನು ತಿರುಗಿ ನೋಡುವಾಗ ನನಗೆ ಎಲ್ಲ ಥರ ಥರದ್ದು ಗಿಡ ತಳಿಗಳು ನನಗೆ ಸಿಕ್ಕಿದವು. ಅದನ್ನು ತಂದು ನಾನು ಬೆಳೆಸಿದೆ. ಬೆಳೆಸುವಾಗ ಅದು ದಿನದಿಂದ ದಿನಕ್ಕೆ ವೃದ್ಧಿ ಆಯಿತು, ಜಾಸ್ತಿ ಆಗುತ್ತಾನೆ ಹೋಗುವಾಗ. ಇನ್ನೂ ಬೆಳೆಸುವ ಗಿಡಗಳು ಅದರ ಚಂದ ನೋಡಲಿಕ್ಕೆ ಇನ್ನೂ ಖುಷಿ ಆಗುತ್ತೆ ಅಂತ ನಾನು ಬೆಳೆಸುತ್ತಾನೆ ಹೋಗೆ. ಇವತ್ತಿಗೆ ನನ್ನ ಗಾರ್ಡನ್ನಲ್ಲಿ ಸುಮಾರು ಒಂದು 500 ಗಿಡಗಳಷ್ಟು ಇದ್ದಾವೆ. 500 ಗಿಡಗಳಷ್ಟು ಆಂಥೋರಿಯಂ? ನಿಜಕ್ಕೂ ನಿಜಕ್ಕೂ ಗ್ರೇಟ್ ಮೇಡಮ್. ಹೌದು, 500ಕ್ಕಿಂತಲೂ ಜಾಸ್ತಿ ಗಿಡಗಳು ಇವೆ, ತುಂಬ ಚೆನ್ನಾಗಿ ಬಂದಿವೆ. ಈಗ ಆಂಥೋರಿಯಂ ಅಂತ ಹೇಳುವಾಗ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಬಹುದಾ? ಅದು ಗಿಡಗಳು ಹೇಗಿರ್ತವೆ ಮತ್ತು ಅದರ ನೆಡುವ ರೀತಿ ಅಂದ್ರೆ ಯಾಕೆ ಕೇಳಿದೆ ಅಂದ್ರೆ ನಮ್ಮ ಮಂಗಳೂರಿನ ಹವೆ ಒಂದು ಮಾರ್ಚ್ ತನಕ ತೊಂದರೆ ಇಲ್ಲ, ಏಪ್ರಿಲ್ ಮೇ ಅಂತೂ ನಮಗೆ ಸಹಿಸಲಿಕ್ಕೆ ಆಗದಂತಹ ಸೆಖೆ ಇಲ್ಲಿ. ಹಾಗಿರುವಾಗ ಅದರ ಪೋಷಣೆ ಅಷ್ಟು ಸುಲಭವಲ್ಲ. ಇದರ ಬಗ್ಗೆ ಒಂದು ವಿಸ್ತೃತ ಮಾಹಿತಿ ಕೊಡಬಹುದಾ ನಮಗೆ? ಕೊಡಬಹುದು. ಈಗ ತುಂಬಾ ಮಂಗಳೂರಿನಲ್ಲಿ ಸೆಖೆ ದಿನದಿಂದ ದಿನ ಏರುತ್ತಾ ಇರುವ ಸಮಯದಲ್ಲಿ ನಾವು ಈ ಗಿಡಗಳನ್ನು ಹೇಗೆ ಪೋಷಿಸಬೇಕಂತ ನಮಗೆ ಅದರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಇಲ್ಲದ್ರೆ ನಮಗೆ ಆ ಗಿಡಗಳನ್ನು ಬೆಳೆಸಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈಗ ನಾನು ಬೆಳೆಸಿದ ರೀತಿ ಹೇಗೆ ಅಂದರೆ, ನಾನು ಮರಳು ಮಣ್ಣು ಅದನ್ನೆಲ್ಲ ಯೂಸೇ ಮಾಡುವುದಿಲ್ಲ. ಯಾಕೆ ಗೊತ್ತಾ, ಅದು ಮಳೆಗಾಲದಲ್ಲಿ ಕೊಳೆಯುತ್ತದೆ, ಸೆಕೆಗಾಲದಲ್ಲಿ ಅದು ಉರಿಯುತ್ತದೆ. ಹಾಗಾಗಿ ಇದು ಗಿಡಗಳಿಗೆ ತುಂಬ ತಂಪು ಜಾಗ ಬೇಕಾದ್ರಿಂದ, ಬೇರುಗಳಿಗೆ ತುಂಬ ತಂಪನ್ನು ಕೊಡಬೇಕಾದ್ರಿಂದ ನಾನು ನನ್ನಷ್ಟಕ್ಕೆ ನಾನು ಸ್ವಲ್ಪ ಇನ್ವೆನ್ಷನ್ ಅದನ್ನು ಮಾಡಿದೆ, ಹೇಗೆ ಅದನ್ನು ಮಾಡಬಹುದು, ಹೇಗೆ ಗಿಡ ಬೆಳೆಸಬಹುದಂತ. ಹಾಗೆ ನಾನು ಒಂದು 10 ಗಿಡಗಳನ್ನು ತಗೊಂಡು ನಾನು ಅದನ್ನು ನಂದೇ ರೀತಿಯಲ್ಲಿ ಬೆಳೆಸಲಿಕ್ಕೆ ನೋಡಿದೆ. ಆ ರೀತಿ ಏನಂದ್ರೆ ನೋಡಿ, ಟ್ರೈ ಅಂಡ್ ಎರರ್ ಹಾಗೆ ಮಾಡಿದ್ರ? ಹೌದು. ಹಾಗೆ ನಾನು ಟೈಲ್ ಪೀಸ್ ಅನ್ನು ಒಂದು ಅದರ ಸೈಜ್ 5-7 inches ಅಷ್ಟು ದೊಡ್ಡದು ಕಟ್ ಮಾಡಿ, ಹಾಗೆಯೇ ಇಟ್ಟಿಗೆಯನ್ನು ಕಟ್ ಮಾಡಿ, ಆಮೇಲೆ ಚಾರ್ಕೋಲ್ ಅನ್ನು, ಈ 3 ಬಗೆಯ ವಸ್ತುಗಳನ್ನು ತಕೊಂಡು ನಾನು ಶುರು ಮಾಡಿದೆ. ಬೇಸ್ ಅಲ್ಲಿ ನಾನು ಟೈಲ್ ಪೀಸ್ ಅಲ್ಲಿ ಹಾಕಿದೆ, ಆಮೇಲೆ ಸ್ವಲ್ಪ ಇಟ್ಟಿಗೆ ಪೀಸ್, ಆಮೇಲೆ ಚಾರ್ಕೋಲ್ ಅನ್ನು ಹಾಕಿ ಗಿಡ ನೆಟ್ಟೆ. ಅದೇ ರೀತಿ ಮೇಲೆ ಅದು ಗಿಡ ಬಲವಾಗಿ ನಿಲ್ಬೇಕಾದ್ರೆ ಇನ್ನೂ ಸ್ವಲ್ಪ ನಾವು ಸಪೋರ್ಟ್ ಕೊಡಬೇಕು. ಅದಕ್ಕೆ ನಾವು ಏನ್ ಮಾಡಿದೆ, ಪುನಃ ನಾನು ಟೈಲ್ ಪೀಸಸ್, ಹಾಗೇನೆ ಬ್ರಿಕ್ ಪೀಸಸ್, ಚಾರ್ಕೋಲ್ ಹಾಕಿ ಆಮೇಲೆ ಅದಕ್ಕೆ ಬೇರಿಗೆ ತಂಪು ಕೊಡ್ಬೇಕಲ್ಲ, ಅದಕ್ಕೆ ನಾನು ಏನ್ ಮಾಡಿದೆ, ತೆಂಗಿನ ಸಿಪ್ಪೆ ಅದನ್ನು ಕಡಿಮೆ ಅಂದ್ರೆ 1 ತಿಂಗಳು ನೀರಲ್ಲಿ ಮುಳುಗಿಸ್ಬೇಕು. ಅದು ನೀರ್ ಎಳಿಲಿಕ್ಕೆ, ನೀರ್ ಎಳಿಲಿಕ್ಕೆ ಮತ್ತೆ ಅದರ ನಾರು ಸಾಫ್ಟ್ ಆಗ್ಲಿಕ್ಕೆ, ತುಂಬಾ ಮೆದು ಆಗ್ಬೇಕು, ಆಗ ಬೇರುಗಳು ಬೇಗ ಹಿಡ್ಕೊಳ್ತವೆ ಅದಕ್ಕೆ. ಹಾಗೆ ನಮ್ಗೆ ಆ ಟೆಂಪರೇಚರ್ ಅನ್ನು ಏಪ್ರಿಲ್ ಮೇ ಅಲ್ಲಿ ಮೇಂಟೈನ್ ಮಾಡಬಹುದು. ಓಕೆ. ಹಾಗೆ ಇರುವಾಗ ಅದು ಗಿಡಗಳು ಚೆನ್ನಾಗಿ ಬರಲಿಕ್ಕೆ ಶುರು ಮಾಡಿದೆವು. ಹಾಗೂ ನನಗೆ ನಾನು ನೋಡುತ್ತಾ ಅದಕ್ಕೆ ನನಗೆ ಕೆಮಿಕಲ್ ಸ್ಪ್ರೇ ಕೊಡಲಿಕ್ಕೆ ಬೇಡ ಇತ್ತು. ಅಂದರೆ ಅದಕ್ಕೆ ಕೆಲವು ರೋಗಗಳು ಬರುತ್ತವೆ, ಹಳದಿ ರೋಗ ಅಂತ ಕೂಡ ನಾವು ಹೇಳ್ತೇವೆ, ಆಮೇಲೆ ಫಂಗಸ್ ಕೂಡ ಬರುತ್ತೆ. ಇದನ್ನೆಲ್ಲ ತೆಗೆಯಬೇಕಾದ್ರೆ ಕೆಮಿಕಲ್ ಕೊಟ್ಟರೆ ಹೂಗಳಿಗೆ ಗಿಡಗಳು ಎಲ್ಲ ಹಾಳಾಗುತ್ತವೆ. ಹಾಗೆ ನಾನು ಒಂದು ಆನ್ಲೈನಲ್ಲಿ ಒಂದು ಸ್ಪ್ರೇ ನೋಡಿದೆ, ಅದು ಆರ್ಗ್ಯಾನಿಕ್, ಅದರ ಹೆಸರು ಎಕ್ಸೋಡಸ್ ಅಂತ. ಹಾಗೆ ಅದರಲ್ಲಿ ಪ್ರಮಾಣ ಕೂಡ ಕೊಟ್ಟಿದ್ರು, ಇಷ್ಟು ನೀರಿಗೆ ಇಷ್ಟು ಪ್ರಮಾಣ ಹಾಕಿ ಅದು ವಾರಕ್ಕೆ ಒಮ್ಮೆ ಸ್ಪ್ರೇ ಮಾಡಬೇಕು ಅಂತ. ಹಾಗೆ ನಾನು ಸ್ಪ್ರೇ ಮಾಡಿದೆ, ಅದು ದಿನದಿಂದ ದಿನಕ್ಕೆ ಗಿಡಗಳು ಚೆನ್ನಾಗಿ ಬೆಳೀಲಿಕ್ಕೆ ಶುರು ಆಯಿತು, ಹೂಗಳು ಬಂದವು. ಹಾಗೆ ನಾನು ಪುನಃ 10-20 ಪುನಃ ನಾನು 50 ಗಿಡ ಹೀಗೆ ತಕ್ಕೊಂಡು ಬಂದು ಹಾಗೆ ನಾನು ಈಗ ಶುರು ಮಾಡಿದೆ. ಹಾಗೆ ಇದೇ ಮೆಥಡನ್ನು ನಾನೀಗ ತುಂಬ ಜನರಿಗೆ ಹೇಳಿಕೊಟ್ಟಿದ್ದೇನೆ, ಹಾಗೆ ಅವರು ಕೂಡ ಈಗ ಶುರು ಮಾಡಿದ್ದೇವೆ. ಅವರಿಗೆ ಕೂಡ ಒಂಥರ ಒಂದು ಇಂಟ್ರೆಸ್ಟ್ ಹುಟ್ಟಿ ಬಂದಿದೆ, ಇದನ್ನು ಮಾಡಬಹುದು, ನಮಗೆ ನಾವು ಮಾಡಬಹುದು ಅಂತ. ಮತ್ತೆ ಇಷ್ಟು ಹೂಗಳನ್ನು ಬೆಳೆಸಿದ್ದು ಅಂದರೆ ನಮ್ಮ ಮಂಗಳೂರಲ್ಲಿ ಯಾರೂ ಇಲ್ಲ, ಇದೆ ಅಂತ ನಂಗೆ ಹೇಳಿಕೊಂಡು ಹೆಮ್ಮೆ ಬರುತ್ತೆ. ನಮಗೂ ಖುಷಿ ಆಯ್ತು ಮೇಡಮ್, ಇಲ್ಲಿ ಬಂದೆಲ್ಲ ನೋಡಿದಾಗ ನಮಗೂ ಹೆಮ್ಮೆ ಅನಿಸ್ತಾ ಇದೆ. ಹೌದು ಮೇಡಮ್. ಈಗ ನೀವು ಫಂಗಸ್ ಅಥವಾ ಶಿಲೀಂಧ್ರ ಅಂತ ಹೇಳಬಹುದು, ಅದರ ಬಗ್ಗೆ ಹೇಳಿದ್ರಿ. ಅದು ಎಲ್ಲಿಗೆ ಬರ್ತದೆ ಅಂದ್ರೆ, ಎಲೆಗೆ ಬರ್ತದ, ಬೇರಿಗೆ ಬರ್ತದ? ಅಂದ್ರೆ ಈಗ ಗಿಡಗಳು ಅಂತಾಗುವಾಗ, ಮನುಷ್ಯರು ಅಂತಾಗುವಾಗಲೂ ಗಿಡಗಳಾದ್ರೂ ಯಾವುದೇ ಒಂದು ಜೀವಿಗೆ ಒಂದು ರೋಗ ಬರುವುದು ಅಂತ ಇದೆ. ಹಾಗಿರುವಾಗ ಈ ಶಿಲೀಂಧ್ರ ಏನು ನಮ್ಮ ಬೇರಿಗೆ ಅಥವಾ ಗಿಡದ ಬೇರಿಗೆ ಬರ್ತದ, ಎಲೆಗೆ ಬರ್ತದ? ಈ ರೋಗಗಳು ಅಂತ ಹೇಳ್ತಾರಲ್ಲ, ಹಳದಿ ರೋಗ, ಇದು ಎಲ್ಲಿಗೆ ಹೇಗೆ ಬರ್ತದೆ ಅಂತ ಸ್ವಲ್ಪ ಹೇಳ್ಬಹುದಾ? ಹೇಳ್ಬಹುದು. ಹಳದಿ ರೋಗ ಅಂದ್ರೆ ಶುರುವಿಗೆ ಎಲೆಯಲ್ಲಿ ಒಂದು ಹಳದಿ ಡಾಟ್ ಆಗಿ ರೌಂಡ್ ಆಗಿ ಬೀಳುತ್ತೆ, ಅದು ಇಮಿಡಿಯೇಟ್ಲಿ ನಾವು ನೋಟಿಸ್ ಮಾಡಬೇಕು ಅದು ರೋಗವೇ ಅಂತ. ಆಮೇಲೆ ಎಲೆಗಳು ಅರ್ಧ ಎಲೆ ಒಣಗುತ್ತವೆ, ಅರ್ಧ ಎಲೆ ಹಳದಿ ಆಗ್ತವೆ, ಅದು ಕೂಡ ಒಂಥರದ್ದು ರೋಗ. ಮತ್ತೆ ಕೆಲವು ಎಲೆಗಳು ಹಣ್ಣಾಗಿ ಎಲ್ಲ ಬಿದ್ದು ಹೋಗುತ್ತೆ, ಇದು ಕೂಡ ಇನ್ನೊಂಥರದ್ದು ರೋಗ. ಇದು ಎಲ್ಲ ರೋಗವನ್ನು ನಿವಾರಿಸಲು ಇದು ಒಂದೇ ಒಂದು ಸ್ಪ್ರೇ ಎಕ್ಸೋಡಸ್. ಇದನ್ನೇ ವಾರಕ್ಕೆ ಒಮ್ಮೆ 1 ml 1 liter ನೀರಲ್ಲಿ ಹಾಕಿ ಸ್ಪ್ರೇ ಕೊಟ್ಟರೆ ಏನಾಗುವುದಿಲ್ಲ, ಚೆನ್ನಾಗಿ ಗಿಡಗಳು ಬೆಳೆಯುತ್ತವೆ, ಈ ಎಲ್ಲ ಫಂಗಸ್ ಮತ್ತೆ ಹಳದಿ ರೋಗ ಎಲ್ಲ ಹೋಗಿಬಿಟ್ಟು. ತುಂಬಾ ಸಂತೋಷ ಮೇಡಮ್. ಈಗ ನಾನು ಕೇಳಿದ ಪ್ರಕಾರ ಸ್ವಲ್ಪ ಚಳಿ ಇರುವ ಪ್ರದೇಶಗಳಲ್ಲಿ ಈ ಆಂಥೋರಿಯಂ ಬೆಳೆ ಸುಲಭ ಅಂತ ಕೇಳಿದ್ದೇನೆ. ಇದರ ಬಗ್ಗೆ ಅಂದ್ರೆ ಇಲ್ಲಿಯ ಈ ವಾತಾವರಣಕ್ಕೆ ತುಂಬಾ ಕಷ್ಟ. ನಾವು ಈಗಾಗಲೇ ಮಾತಾಡಿದ್ವಿ ಅದರ ಬಗ್ಗೆ, ಅದರ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಹೇಳ್ಬಹುದು. ಯಾಕಂದ್ರೆ ಕೊಡಗಿನಂತಹ ಜಾಗಗಳಲ್ಲಿ ಇದನ್ನು ಬೆಳೀತಾರೆ. ಓದಿದ್ದೇನೆ ನಾನು, ಆಂಥೋರಿಯಂ ಅನ್ನೋದು ಕೊಡಗಿನ ಹವಾಮಾನಕ್ಕೆ ಸೂಕ್ತ ಅಂತ. ಹಾಗಿರುವಾಗ ಈ ನಮ್ಮ ಮಂಗಳೂರಿಗೆ ಅದನ್ನು ಬೆಳೆಸುವ ಮೊದಲು ಯಾವ ರೀತಿ ಮುನ್ನೆಚ್ಚರಿಕೆ ತಗೊಳ್ತೀರಿ, ಅದಕ್ಕೆ ಬಿಸಿಲು ಬೀಳದ ಹಾಗೆ ಒಳಗಿಡ್ತೀರಾ, ಇದರ ಬಗ್ಗೆ ಸ್ವಲ್ಪ ಹೇಳ್ಬಹುದಾ? ಹೇಳ್ಬಹುದು. ಈಗ ನಾವು ಆಂಥೋರಿಯಂ ಅನ್ನು ನೆಡ್ಲಿಕ್ಕೆ ನಮ್ಗೆ ಅನಿಸಿದ್ರೆ, ಅಂದ್ರೆ ನಾವು ನಮ್ಗೆ ಮಾಡುವ ಅಂತ ಆಸೆ ಬಂದ್ರೆ, ಫಸ್ಟ್ ಗೆ ನೀವು ನೋಡ್ಬೇಕು ಅದನ್ನು, ಯಾವ ಜಾಗವನ್ನು ಅದಕ್ಕೆ ಒಂದು ಸೆಲೆಕ್ಟ್ ಮಾಡ್ಬೇಕು. ಆ ಜಾಗದಲ್ಲಿ ನೆರಳನ್ನು ನಾವು ಕ್ರಿಯೇಟ್ ಮಾಡ್ಬೇಕು, ತಂಪನ್ನು ಕ್ರಿಯೇಟ್ ಮಾಡ್ಬೇಕು. ನೋಡಿ, ಈಗ ಮರಗಳು ಎಲ್ಲೂ ಇರುವುದಿಲ್ಲ. ಮುಂಚೆ ಆದ್ರೆ ಮರಗಳು ಇರ್ತಾ ಇದ್ದವು, ಮರದ ಅಡಿಯಲ್ಲಿ ತುಂಬಾ ಗಾಳಿ, ಬೇಕಾದಷ್ಟು ಬಿಸಿಲು, ಬೇಕಾದಷ್ಟು ಹನಿ, ಬೆಳಗಿನ ಇದ್ದು ಬಿದ್ದು ಗಿಡಗಳು ಚೆನ್ನಾಗಿ ಬರ್ತಾ ಇದ್ದವು. ಈಗಿನ ಗ್ರೋಯಿಂಗ್ ಸಿಟಿಯಲ್ಲಿ, ಕಾಂಕ್ರೀಟ್ ಸಿಟಿಯಲ್ಲಿ ನಮ್ಮಲ್ಲಿ ಈಗ ಸೆಕೆ ಬಿಟ್ಟು ತಂಪಿನ ವಿಷಯನೇ ಇಲ್ಲ. ಆದ ಕಾರಣ ನಾವು ತಂಪನ್ನು ಕ್ರಿಯೇಟ್ ಮಾಡಬೇಕು. ಅದು ಹೇಗೆ ಕ್ರಿಯೇಟ್ ಮಾಡ್ಬೇಕಂದ್ರೆ, ಈಗ ನಾವು ನೆಟ್ಟನ್ನು, ಗ್ರೀನ್ ಶೇಡ್ ನೆಟ್ ಅಂತ ಸಿಗುತ್ತೆ, ಅದನ್ನು 90% ನೆಟ್ಟನ್ನು ತಕೊಂಡು ಅದನ್ನು ಮೇಲೆ ಕವರ್ ಮಾಡಬೇಕು, ಡೂಮ್ ಶೇಪ್ ಆಗಿ ಕವರ್ ಮಾಡಬೇಕು. ಯಾಕೆ ಗೊತ್ತಾ, ಗಾಳಿ ಚೆನ್ನಾಗಿ ಅದರ ಅಡಿಯಿಂದ ಪಾಸ್ ಆಗಿ ಹೋಗ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವರು ಏನಾಗುತ್ತೆ, 10 feet ಅನ್ನು ಹಿಡ್ಕೊಂಡು ಅಲ್ಲಿ ಒಂದು ನೆಟ್ ಅನ್ನು ಹಾಕಿ ಬಿಡ್ತಾರೆ. ಅದು ಬಿಸಿಲು ಮತ್ತೆ ಗಾಳಿ ಅದರಲ್ಲಿ ಮಿಕ್ಸ್ ಆಗಿ ಹೊರಗೆ ಹೋಗುದಿಲ್ಲ, ಅಲ್ಲೇ ನಿಲ್ಲುತ್ತೆ. ಆಗ ಏನಾಗುತ್ತೆ, ಗಿಡಗಳಿಗೆ ತುಂಬಾ ಹೀಟ್ ಬರುತ್ತೆ. ಗಿಡಗಳಿಗೆ ತಂಪನ್ನು ಕೊಡ್ಬೇಕಾದ್ರೆ ಸ್ವಲ್ಪ ಎತ್ತರದಲ್ಲಿ ನೆಟ್ ಅನ್ನು ಕಟ್ಟಿ ಗಾಳಿ ಮತ್ತೆ ಬಿಸಿಲು ಅದು ಪಾಸ್ ಆಗುವ ಹಾಗೆ, ಮಿಕ್ಸ್ ಆಗಿ ಪಾಸ್ ಆಗುವ ಹಾಗೆ ನೋಡಬೇಕು. ಹೀಗೆ ನಾವು ಮೇಂಟೈನ್ ಮಾಡಿದ್ರಿಂದ ಆಮೇಲೆ ಇದು ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಬೋದು. ಇನ್ನೊಂದು, ಈಗ ನೋಡಿ, ನಮಗೆ ಗಿಡಗಳು ಈಗ ನಮ್ಮ ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ, ಚಳಿಗಾಲದಲ್ಲಿ ಚೆನ್ನಾಗಿ ಬರುತ್ತೆ. ನಮಗೆ ಪ್ರಾಬ್ಲಮ್ ಆಗೋದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, 4 months, ಅವಾಗ ನಾವು ತುಂಬ ಕೇರನ್ನು ತಗೊಳ್ಬೇಕಾಗುತ್ತೆ. ಆಗ ನಾವು ಏನು ಮಾಡ್ತೇವೆ, ಬೆಳಿಗ್ಗೆ ನಾವು ಹೀಗೆ ನಾನು ಈ ಬೇಸನ್ನು, ಈ ಮೆಥಡನ್ನು ಯೂಸ್ ಮಾಡಿದ್ರಿಂದ ದಿನಾ ನೀರು ಕೊಡಬೇಕು. ದಿನಾ ನೀರು ಕೊಟ್ಟರಿಂದ ಚೆನ್ನಾಗಿ ಅದಕ್ಕೆ ಸ್ನಾನ ಮಾಡಿದಾಗೆ ನಾವು ನೀರನ್ನು ಕೊಡಬೇಕು. ಇಡೀ ಗಿಡಕ್ಕೆ ನೀವು ನೀರು ಸ್ಪ್ರೇ ಮಾಡಬೇಕು ಹೇಳ್ತಾ ಇದ್ದೀರಾ? ಅದರಲ್ಲಿ ಏನು ಡಸ್ಟ್, ಧೂಳು ಅದನ್ನೆಲ್ಲ ಎಲ್ಲ ತೆಗೆದು ಬಿಡಬೇಕು. ಜಸ್ಟ್ ಲೈಕ್ ನಾವು ಹೇಗೆ ಸ್ನಾನ ಮಾಡ್ತೇವೆ, ಸ್ನಾನ ಮಾಡುವಾಗ ನಮಗೆ ಹೇಗೆ ಖುಷಿಯಾಗುತ್ತೆ, ಅದೇ ರೀತಿ ಗಿಡಗಳಿಗೆ ಕೂಡ ಫೀಲ್ ಆಗಬೇಕು. ಹಾಗೆ ಈಗ ನೋಡಿ, ಬೆಳಿಗ್ಗೆದ್ದು ನೀರು ಕೊಟ್ಟಾದ ನಂತರ ಮಧ್ಯಾಹ್ನ ತುಂಬಾ ಉರಿ ಬಿಸಿಲಿರುವಾಗ 12 ಗಂಟೆಗೆ ನಾವು ಸ್ಪ್ರಿಂಕಲ್ ಮಾಡಬೇಕು ನೀರನ್ನು. ಅದು ಜಸ್ಟ್ ಲೈಕ್ ಮಿಸ್ಟ್ ಕೊಟ್ಟಾಗೆ. ಬೆಳಗ್ಗೆ ಎಲ್ಲ ಹನಿಗಳಿರ್ತವೆ ಹಾಗೆ ಹೇಳುದ ನೀವು? ಹೌದು, ಬೆಳಗ್ಗಿನ ಹನಿಗಳು ಹೇಗೆ ಇರ್ತವಲ್ಲ ಅದೇ ರೀತಿ ಮಧ್ಯಾಹ್ನ 12 ಗಂಟೆಗೆ ಮತ್ತೆ ಸಂಜೆ 5 ಗಂಟೆಗೆ ನೀರು ಹಾರಿಸಿದ್ರೆ ಗಿಡಗಳು ತಂಪಾಗಿ ಉಳಿತವೆ. ಹಾಗೆ ಏಪ್ರಿಲ್ ಮೇ ತನಕ ನಮ್ಗೆ ಟೆಂಪರೇಚರ್ ಅನ್ನು ಮೇಂಟೈನ್ ಮಾಡಬಹುದು, ಗಿಡಗಳು ಏನಾಗುದಿಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮ್ಗೆ ನಾನು ಹೇಳುದು. ನಿಮ್ಮ ಅನುಭವ ನಿಜಕ್ಕೂ ಸಹ ನಮ್ಮ ಕೇಳುಗರಿಗೆ ಖಂಡಿತ ಸಹಾಯ ಆಗ್ತದೆ. ಅಂದ್ರೆ ಸಾಮಾನ್ಯವಾಗಿ ಇಲ್ಲಿಯ ಈ ಸೆಖೆಗೆ ಸಾಮಾನ್ಯವಾದ ಗಿಡಗಳೇ ಬದುಕುವುದಿಲ್ಲ. ಅಂತಹ ಸಮಯದಲ್ಲಿ ಇಂತಹ ವಿಶೇಷ ಗಿಡಗಳಿಗೆ ಈ ರೀತಿ ಆರೈಕೆ ಮಾಡಿದ್ರೆ ಬದುಕುತ್ತದೆ, ಹಾಗೂ ಅದನ್ನು ಬೆಳೆಸಬಹುದು ಅಂತ ನೀವು ಸ್ಫೂರ್ತಿ ಕೊಡ್ತಾ ಇದ್ದೀರಿ, ತುಂಬಾ ಸಂತೋಷ. ಮೇಡಮ್, ಈಗ ನಿಮ್ಮ ಮನೆಗೆ ನಾವು ಬಂದಿದ್ದೇವೆ, ನಂಗೆ ಎಲ್ಲಿ ನೋಡಿದ್ರು ನೀವು ಗಿಡಗಳನ್ನು ಬೆಳೆಸಿದ ರೀತಿ ಮಾತ್ರ ಅಲ್ಲ, ಅದನ್ನು ಇಟ್ಟಂತಹ ರೀತಿ ಸಹ ಬಹಳ ಖುಷಿಯಾಗಿದೆ. ಇದಕ್ಕೆ ನಿಮಗೆ ಹೇಗೆ ಸ್ಫೂರ್ತಿ ಬಂತು? ಈಗ ಗಿಡಗಳು, ಕೆಲವರ ಮನೆಯಲ್ಲಿ ತುಂಬಾ ಗಿಡಗಳಿರುತ್ತವೆ, ಆದರೆ ಅದನ್ನು ಇಡುವುದು ಸಹ ಒಂದು ನೀಟಾಗಿ, ಒಂದು ಚಂದ, ಅದಕ್ಕೆ ಒಂದು ಶೇಪ್ ಕೊಟ್ಟು ಒಂದು ನೀಟಾಗಿ ಇಡುವುದು ಸಹ ಅದು ಸಹ ಒಂದು ಕಲೆ ಅಥವಾ ಆರ್ಟ್ ಅಂತ ಹೇಳ್ಬೋದು. ಅದರ ಬಗ್ಗೆ ನಿಮಗೆ ಹೇಗೆ ಆಸಕ್ತಿ ಬಂತು ಅಥವಾ ಯಾವ ರೀತಿ ಅದಕ್ಕೆ ನೀವು ಚಿಂತನೆ ಮಾಡ್ತೀರಿ? ಹೌದು, ನನಗೆ ನಂದು ಒಂದು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಏನಂದರೆ ಗಾರ್ಡನ್ ಅಂತ ಹೇಳುವಾಗ ನೀಟ್ ಆ್ಯಂಡ್ ಆರ್ಡರ್. ಅದನ್ನು ಹೇಗೆ ಇಡಬೇಕಂದ್ರೆ, ಒಂದು ಅದರಲ್ಲಿ ಕಸ ಇರಬಾರ್ದು, ಮತ್ತು ಪ್ರತಿ ಗಿಡಗಳನ್ನು ನಾವು ವಿಜುವಲೈಸ್ ಮಾಡಬೇಕು, ನಮಗೆ ಕಾಣುವಂಥ ರೀತಿಯಲ್ಲಿ ಇಡಬೇಕು. ಅದು ಹಾಗೆ ಇಡಬೇಕಾದ್ರೆ ನಾವು ಒಂದು ರೀತಿಯನ್ನು ಅದನ್ನು ಅಳವಡಿಸಬೇಕು. ನಾನು ಏನು ಮಾಡಿದೆ, ಅದಕ್ಕೆ ಸ್ಟ್ಯಾಂಡ್ಗಳನ್ನು ಮಾಡಿಸಿದೆ. ಆ ಸ್ಟ್ಯಾಂಡ್ಗಳನ್ನು ಮಾಡಿಸೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಬೆಂಡ್ ಮಾಡಬೇಕಂತ ಕೂಡ ಇಲ್ಲ, ನಂದು ಆರೋಗ್ಯವನ್ನು ಕೂಡ ನಾನು ಮೇಂಟೈನ್ ಮಾಡಬೇಕು, ಮತ್ತು ನೋಡುವರಿಗೂ ಕೂಡ ತುಂಬ ಖುಷಿ ಕಾಣುತ್ತೆ, ಮತ್ತು ಕೆಲಸ ಮಾಡಲಿಕ್ಕೂ ಸುಲಭ. ಇದನ್ನೆಲ್ಲವನ್ನು ನಾನು ನೋಡಿಕೊಂಡು ಈ ರೀತಿಯನ್ನು ನನಗೆ ನಾನು ಮಾಡಿಬಿಟ್ಟೆ. ಮೇಡಮ್, ಇದರಲ್ಲಿ ಅಂದ್ರೆ ಇಷ್ಟು ಜಾಗದ ಇದರಲ್ಲಿ ನೀವು ಕೆಲಸಗಾರರನ್ನು ಕರೆದು ಮಾಡ್ತೀರಾ ಅಥವಾ ನೀವು ಒಬ್ಬರೇ ಮಾಡ್ತೀರಾ, ಮನೆಯವರು ಇದಕ್ಕೆ ಯಾವ ರೀತಿ ಸಪೋರ್ಟ್ ಇದ್ದಾರೆ, ಪ್ರೋತ್ಸಾಹ ಕೊಡ್ತಾರೆ? ಎಲ್ಲರೂ ಸಪೋರ್ಟ್ ಇದ್ದಾರೆ, ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ. ಮತ್ತೆ 90% ಕೆಲಸ ನಾನೇ ಮಾಡ್ತೇನೆ, 10% ಕೆಲಸ ನಾನು ಗಾರ್ಡನ್ ಕರೀತೇನೆ. ಎಲ್ಲಿ ನನಗೆ ರೀಚ್ ಆಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನನ್ನಲ್ಲಿ ಲಾನ್ ಉಂಟು, ಲಾನ್ ಕಟ್ ಮಾಡ್ಬೇಕಾದ್ರೆ ನನಗೆ ಕೂತ್ಕೊಂಡು ಕಟ್ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ನಾನು ಗಾರ್ಡನರ್ ಅನ್ನು ಕರೀತೇನೆ. ಮತ್ತೆ ಮಳೆಗಾಲ ಶುರುವಾಗುವ ಮುಂಚೆ ಇದು ಮೇಲಿನ ಗಿಡಗಳನ್ನು ಕಟ್ ಮಾಡಲಿಕ್ಕೆ ಗಾರ್ಡನರ್ ಬೇಕಾಗುತ್ತೆ. ಮತ್ತೆ ಸ್ವಲ್ಪ ಜಾಸ್ತಿ ಇದು ಗಾತ್ರದ್ದು ಇದು ಕಟ್ಟಿಗಳನ್ನು ಎತ್ತಬೇಕಾದ್ರೆ ಗಾರ್ಡನರ್ ಬೇಕಾಗುತ್ತೆ, ಸಹಾಯ ಬೇಕಾಗತ್ತಲ್ಲ. ಹಾಗೆ 10% ನನ್ನ ಗಾರ್ಡನರ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು. ಅವರ ಹೆಸರು ಮೈಕಲ್ ಅಂತ. ಮೇಡಮ್, ಈಗ ಈ ಆಂಥೋರಿಯಂ ಗಿಡಗಳನ್ನೆಲ್ಲ ನೋಡಿದ್ವಿ, ಇದೆಲ್ಲ ನೋಡಿದಾಗ ವಿದೇಶಿ ತಳಿಗಳು ಹೆಚ್ಚಿನವುಗಳು. ನಿಮಗೆ ಅಂದ್ರೆ ಇದರಲ್ಲಿ ಭಾರತದ ತಳಿಗಳು ವಿದೇಶದ ತಳಿಗಳು ಅಂತ ಬೇರೆ ಬೇರೆ ರೀತಿ ಇವೆಯಾ, ಅಥವಾ ಇದ್ರೆ ಯಾವ ರೀತಿ ನಾವು ಅದನ್ನು ಕಂಡುಹಿಡಿಯಬಹುದು? ಹೌದು, ವಿದೇಶಿ ತಳಿಗಳು ಮತ್ತೆ ನಮ್ಮ ದೇಶದ ತಳಿಗಳು ಕೂಡ ಇದ್ದೇವೆ. ಈಗ ನನ್ನಲ್ಲಿ ಇರುವುದಂದ್ರೆ 95% ವಿದೇಶಿ ತಳಿಗಳೇ ಅಂತ ಹೇಳ್ಬಹುದು. ಅದಂದ್ರೆ ನಮ್ಗೆ ಅದನ್ನು ಕಂಡುಹಿಡಿಲಿಕ್ಕೆ ತುಂಬಾ ಸುಲಭ, ಅದರ ಕ್ಯಾಂಡಲ್ ಮತ್ತೆ ಹೂವಿನ ಗಾತ್ರ ನೋಡಿ ನಾವು ಕಂಡು ಹಿಡಿಯಬಹುದು. ಮತ್ತೆ ನಮ್ಗೆ ಈ ಗಿಡಗಳು ಈಗ ದೂರ ಹೊರಗಿನ ದೇಶಕ್ಕೆ ನಾವು ಹೋಗ್ಬೇಕೆಂದಿಲ್ಲ, ಹೊರಗಿನ ದೇಶದಿಂದ ನಮ್ಗೆ ತಂದು ಕೊಡ್ತಾರೆ, ನಾವು ಮಾತ್ರ ಆ ಜಾಗಕ್ಕೆ ಹೋಗಿ ತಕೊಂಡು ಬರಬೇಕು. ಹಾಗಿದ್ರಿಂದ ನಮ್ಗೆ ನೋಡಿಕೊಂಡು ಅದನ್ನು ತಕೊಂಡು ಬಂದು ನಾವು ನಮ್ಮ ಮನೆಯಲ್ಲಿ ಬೆಳೆಸಬಹುದು. ಇದು ನಿಮ್ಮ ಖುಷಿಗಾಗಿ ಮಾಡುದು ಮಾತ್ರವಾ ಅಥವಾ ಬೇರೆ ರೀತಿಯ ಕಮರ್ಷಿಯಲ್ ಆಗಿ ಏನಾದ್ರೂ ಇದರಲ್ಲಿ ಮಾಡ್ತೀರಾ? ಇದು ಖುಷಿಗಾಗಿ ಮಾಡುವುದು ಜಾಸ್ತಿ. ಮತ್ತೆ ನಾವು ಏನ್ ಮಾಡ್ತೇವೆ ಅಂದ್ರೆ ಮಳೆಗಾಲದಲ್ಲಿ ನಮ್ಗೆ ತುಂಬಾ ಗಿಡಗಳು ಬರುತ್ತವೆ, ಒಂದೊಂದು ಚಟ್ಟಿಯಲ್ಲಿ ಒಂದು 4-5 ಗಿಡಗಳು ಬರುತ್ತವೆ. ಇನಿಷಿಯಲಿ ನಾವು ಏನ್ ಮಾಡ್ತೇವೆ ಇದ್ದೇವೆ ಎಲ್ಲ ತೆಗೆದು ನಾವು ಗೊಬ್ಬರ ಗುಂಡಿಗೆ ಹಾಕ್ತಾ ಇದ್ದೇವೆ, ಗೊಬ್ಬರ ಮಾಡ್ತಾ ಇದ್ದೇವೆ. ಮತ್ತೆ ಒಂದು ದಿವಸ ನಾವೆಲ್ಲ ಫ್ರೆಂಡ್ಸ್ ಗಳು ಕೂತ್ಕೊಂಡು ಮಾತಾಡಿ ಡಿಸೈಡ್ ಮಾಡಿ ನಾವು ಯಾಕೆ ಹಾಗೆ ನಾವು ವೇಸ್ಟ್ ಮಾಡ್ಬೇಕು, ಅದನ್ನು ಒಂದು ಸಣ್ಣ ಪಾಟ್ ಅಲ್ಲಿ ಹಾಕಿ ಗಿಡವನ್ನು ಅದನ್ನು ಬೆಳೆಸಿ ಒಂದು ದಿನ ಅದಕ್ಕೆ ನೇಮಿಸಿ ನಾವು ಎಲ್ಲರನ್ನು ಕರೆದು ಆ ದಿವಸ ಗಿಡಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಆಗ ನಮ್ಗೆ ನಮ್ಮ ಗಾರ್ಡನ್ ಕೂಡ ಮೇಂಟೈನ್ ಮಾಡಬಹುದು. ಆ ರೀತಿ ಒಂದು ಥಾಟ್ ಬಂತು, ನಾವು ಶುರು ಮಾಡಿದ್ದೇವೆ. ಅದು ವರ್ಷಕ್ಕೆ ಒಮ್ಮೆ ಈಗ ಆಗ್ತಾ ಉಂಟು. ಫ್ಲೋರಾ ಗಾರ್ಡನ್ ಅಂತ ಮತ್ತೆ ಹಸಿರು ಬುಟ್ಟಿ ಅಂತ ಎರಡು ಗ್ರೂಪ್ಗಳಿದ್ದೇವೆ ನಮ್ಮದು, ಅದನ್ನು ನಾವು ಮಾಡ್ತಾ ಇದ್ದೇವೆ. ಇವಾಗ ತುಂಬಾ ಜನರಿಗೆ ಗಿಡಗಳು ಸಿಗ್ತವೆ, ನಮ್ಮದೇ ಮಂಗಳೂರಿದ್ದೇ ಗಿಡಗಳು ಅಂತ. ಈಗ ನೋಡಿ ನಾವು ನರ್ಸರಿಯಿಂದ ತರ್ತೇವೆ ಗಿಡ, ನರ್ಸರಿದ್ದು ಗಿಡಗಳು ಬರುವುದು ಬೇರೆ ಬೇರೆ ಬೇರೆ ಜಾಗದಿಂದ. ಆ ಗಿಡಗಳು ನಮ್ಮ ಮನೆಗೆ ಬಂದು 4 ದಿವಸದಲ್ಲಿ ಸತ್ತು ಹೋಗ್ತವೆ. ಅದರಲ್ಲಿ ನಾವು ಬೆಳೆಸಿದ ಗಿಡಗಳು ಇದು ಚೆನ್ನಾಗಿ ಬೆಳೆಯುತ್ತವೆ, ಸಾಯುವುದಿಲ್ಲ ಬೇಗ. ಹಾಗೆ ತುಂಬಾ ಜನರು ಹೀಗೆ ಗ್ರೂಪ್ ಅಲ್ಲಿ ಇದ್ದ ಗಿಡಗಳನ್ನು ಕೊಂಡೋಗ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ. ಮೇಡಮ್, ಈಗ ನೀವು ನಿಮ್ಮ ಆಂಥೋರಿಯಂ ಗಿಡಗಳಲ್ಲಿ ಎಷ್ಟು ರೂಪಾಯಿಯಿಂದ ಎಷ್ಟು ರೂಪಾಯಿವರೆಗಿನ ಆಂಥೋರಿಯಂ ಗಿಡಗಳಿವೆ ಅಂತ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದಾ? ನನ್ನಲ್ಲಿ ಈಗ ಒಂದು 40 ವೆರೈಟಿ ಗಿಡಗಳು ಇದ್ದಾವೆ ಆಂಥೋರಿಯಂನಲ್ಲಿ. ಅದರಲ್ಲಿ ಕಡಿಮೆ ಅಂದ್ರೆ 300 ರೂಪಾಯಿಯಿಂದ ಹಿಡಿದು 1,000 ರೂಪಾಯಿ ತನಕ ಇದ್ದಾವೆ. ಈಗ ನಾವು ವಿದೇಶದಿಂದ ನೀವು ತರಿಸ್ತೀರಿ, ತಂದದ್ದನ್ನು ಇಲ್ಲಿ ನೆಟ್ಟ ನಂತರ ಈಗ ಇನ್ನೊಬ್ಬರಿಗೆ ಕೊಡುವಾಗ ಅದು ನಮ್ಮ ನೆಲದ ಅದೇ ಉಷ್ಣತೆಗೆ ಅಡ್ಜಸ್ಟ್ ಆಗಿರ್ತದ, ಹೇಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದಾ? ನೋಡಿ, ವಿದೇಶಿ ತಳಿಗಳಲ್ಲಿ ಅದರಲ್ಲಿ ಎಕ್ಸ್ಟ್ರಾ ಗಿಡಗಳು ಬರುವುದಿಲ್ಲ, ತುಂಬಾ ರೇರ್ ಆಗಿ ಕೆಲವೊಂದು ಗಿಡಗಳಲ್ಲಿ ಬರುತ್ತವೆ. ಆದ್ರೆ ಇದು ಬೆಳೆಯುತ್ತಾ ಬೆಳೆಯುತ್ತಾ ಅದರ ಕಾಂಡ ತುಂಬಾ ದಪ್ಪಾಗಿ ನಮ್ಗೆ ತುಂಬಾ ಹೂಗಳು ಸಿಗ್ತವೆ. ಒಂದೊಂದು ಕಾಂಡದಲ್ಲಿ 4-5 ಹೂಗಳು ಸಿಗುತ್ತವೆ, ಅದೇ ನೋಡ್ಲಿಕ್ಕೆ ಚಂದ. ನಮ್ಗೆ ಗಿಡ ಇನ್ನೂ ಗಿಡ ಮಾಡ್ಬೇಕಂತ ಅನಿಸಿದ್ರೆ ನಾವು ಪ್ರತಿಯೊಂದು ಗಿಡ ನಾವು ಹಣ ಕೊಟ್ಟು ನಾವು ತಕೊಳ್ಬೇಕು. ಮೇಡಮ್, ಈಗ ನಿಮ್ಮ ಈ ಹೂದೋಟದಲ್ಲಿ ಆಂಥೋರಿಯಂ ಗಿಡಗಳನ್ನೇನು ನಾನು ನೋಡಿದ್ದೇನೆ, ಅದರಿಂದ ಬೀಜಗಳಿಂದ ಗಿಡಗಳನ್ನು ಮಾಡಬಹುದಾ ಅಂತ ಒಂದು ನನಗೆ ಸಣ್ಣ ಸಂಶಯ, ಅದರ ಬಗ್ಗೆ ಹೇಳಬಹುದಾ? ಗಿಡಗಳನ್ನು ಮಾಡಬಹುದು, ಆದ್ರೆ ತುಂಬಾ ಪೇಷನ್ಸ್ ಮತ್ತೆ ತುಂಬಾ ಕಷ್ಟ ಉಂಟು. ಆ ಬೀಜ ಕ್ಯಾಂಡಲ್ ಇಂದ ಮಾಡುದು, ಆ ಕ್ಯಾಂಡಲ್ ಅನ್ನು ಚೆನ್ನಾಗಿ ಒಳ್ಳೆ ಬೆಳೆತಿದ್ದು ಅದಕ್ಕೆ ಒಂಥರ ಗುಳ್ಳೆ ತರ ಬರುತ್ತೆ ಕ್ಯಾಂಡಲ್ಗೆ. ಆ ನಂತರ ಅದನ್ನು ತೆಗೆದು ಕಾಟನ್ ಅಲ್ಲಿ ಮಡಿಸಿ ಅದಕ್ಕೆ ಸ್ವಲ್ಪ ನೀರನ್ನು ಹನಿಸುತ್ತಾ ಇರಬೇಕು. ಕೆಲವು ದಿನಗಳ ನಂತರ ಆ ಬೀಜ ಹೋಗಿ ಹೋಗಿ ಗಿಡಗಳು ಮೊಳಕೆ ಬಂದದ್ದು ನಮ್ಗೆ ಕಾಣುತ್ತವೆ. ಹಾಗೇನೆ ಅದನ್ನು ತೆಗೆದು ಆ ಕಾಟನ್ ಅಲ್ಲೇ ಇಟ್ಟು ಅದಕ್ಕೇನೆ ಸ್ವಲ್ಪ ನೀರು ಹನಿ ಬಿಡಿಸಿ ಒಂದು 15 ದಿನ ನಂತರ ಅದನ್ನು ತೆಗೆದು ಬೇರೆ ಅದಕ್ಕೆ ಕೊಕ್ಕೋ ಪೀಠಿಗೆ ನಾವು ಶಿಫ್ಟ್ ಮಾಡಬಹುದು. ಆಕ್ಚುಲಿ ಮಂಗಳೂರಲ್ಲಿ ಕೊಕ್ಕೋ ಪೀಠ ನಮ್ಗೆ ಆಗುದೇ ಇಲ್ಲ. ಯಾಕೆ ಗೊತ್ತಾ? ಹ್ಯುಮಿಡಿಟಿ ಜಾಸ್ತಿ ಇದ್ರಿಂದ ಅದರಿಂದ ನೀರು ಇಳಿಯುವುದಿಲ್ಲ, ಒಣಗುದಿಲ್ಲ. ಈಗ ನಾವು ಬೆಂಗಳೂರು ಕಡೆ ಮಡಿಕೇರಿ ಕಡೆ ಹೋದ್ರೆ ಕೊಕ್ಕೋ ಪೀಠ ನಮ್ಗೆ ಒಣಗಿದ್ದು ಪುಡಿ ಪುಡಿ ಆಗಿ ಇರುತ್ತೆ. ಆಮೇಲೆ ತೇವಾಂಶ ಜಾಸ್ತಿ ಇರುವುದರಿಂದ ಕೊಕ್ಕೋ ಪೀಠ ಒಣಗುದಿಲ್ಲ, ಆದ್ರಿಂದ ಗಿಡಗಳು ಸಾಯ್ತವೆ, ಕೊಳ್ತು ಹೋಗ್ತವೆ. ಹಾಗೆ ನಾವು ಅದಕ್ಕೆ ತುಂಬಾ ಹೊಯ್ಗೆಯನ್ನು ಮಿಕ್ಸ್ ಮಾಡಿ ಒಂದು ಅಗಲ ಪಾತ್ರೆಯಲ್ಲಿ ಇಟ್ಟು ಅದನ್ನು ನಾವು ಬೆಳೆಸಬಹುದು. ಆಗುದಿಲ್ಲ ಅಂತ ಏನಿಲ್ಲ, ಮಾಡಬಹುದು. ನೀವು ಪ್ರಯತ್ನ ಮಾಡಿದ್ದೀರಿ? ನಾನು ಮಾಡಲಿಲ್ಲ, ನನ್ನಲ್ಲಿ ಪೇಷನ್ಸೇ ಇಲ್ಲ ಬೀಜದಿಂದ ಗಿಡ ಮಾಡುದು. ಅಂತೋರಿಯಂ ಗಿಡಗಳು ಮಾಡಬೇಕು ಅಂತ ಇದ್ರೆ ಯಾವ ರೀತಿ ಬೇರೆ ವಿಧಾನ ಯಾವುದಿವೆ? ಬೇರೆ ವಿಧಾನಗಳು ಇವೆ. ಈಗ ಗಿಡ ನಾವೀಗ ಹೊರಗಿನ ದೇಶದಿಂದ ವಿದೇಶಿ ಗಿಡಗಳನ್ನು ತಂದೆವು. ಅದು ತೈವಾನ್ ವೆರೈಟಿ, ಹಾಲೆಂಡ್ ವೆರೈಟಿ ಅಂತ ನಾವು ಹೇಳ್ತೇವೆ. ಈಗ ಗಿಡ ಒಂದು 3 ವರ್ಷ ಬೆಳೆದ ನಂತರ ಕೆಲವೊಂದು ಕಡೆಯಲ್ಲಿ ಬುಡದಿಂದ ಇನ್ನೊಂದು ಗಿಡ ಬರುತ್ತೆ. ಅದು ಬರದ ಜಾಗದಲ್ಲಿ ನಾವು ಏನ್ ಮಾಡಬಹುದು, ಅದು ಪಾಟಿನಿಂದ ಚಟ್ಟಿಯಿಂದ ಒಂದು 5 ಇಂಚು ಎತ್ತರದಲ್ಲಿ ನಾವು ಕಟ್ ಮಾಡಬಹುದು ಗಿಡವನ್ನು. ಆ ಗಿಡ ತೆಗೆದು ನಾವು ಇನ್ನೊಂದು ಪಾಟ್ ಅಲ್ಲಿ ನೆಡಬಹುದು. ಆಗ ಈಚೆಯಿಂದ ಕಟ್ ಮಾಡಿದ ಜಾಗದಲ್ಲಿ ಅದು ತುಂಬಾ ಅದಕ್ಕೆ ಗೆಲ್ಲು ಬಂದು ಅದು ಮೇಲೆ ಬರ್ತವೆ, ಹಾಗೂ ಮಾಡಬಹುದು. ಮತ್ತೆ ನಾವು ನೆಟ್ಟ ಗಿಡವನ್ನು ನಮ್ಗೆ ಇನ್ನೊಂದು ಗಿಡ ಸಿಗುವುದರಿಂದ ಹಾಗೆ ಅದನ್ನ ಮಲ್ಟಿಪ್ಲೈ ಈ ರೀತಿ ಮಾಡಬಹುದು. ಮೇಡಮ್, ಈಗಾಗಲೇ ನೀವು ಹೇಳಿದ್ರಿ ಮಣ್ಣು ಹೊಯ್ಗೆ ಅದೆಲ್ಲ ಸೇರಿಸಿ ಉಳಿದ ಗಿಡಗಳನ್ನು ರಿಪಾಟ್ ಮಾಡುವ ಹಾಗೆ. ಅಂತೋರಿಯಂ ಗಿಡ ಇದನ್ನು ನೆಡಬೇಕಾ ಹೇಗೆ? ಇಲ್ಲ, ನೀವು ಈಗ ಒಮ್ಮೆ ಈಗ ಸೆಟ್ ಮಾಡಿದ ಪಾಟ್ ಅನ್ನು ಗಿಡ ನೆಟ್ಟು ಸೆಟ್ ಮಾಡಿದ ನಂತರ ಒಂದು 4 ವರ್ಷ ತನಕ ನೀವು ರಿಪಾಟ್ ಮಾಡಲೇಬೇಕೆಂದು ಅಗತ್ಯ ಬರುವುದಿಲ್ಲ. ಒಂದು ವೇಳೆ ಅದು ಗಿಡ ಸ್ವಲ್ಪ ಬೆಂಡಾಯ್ತು ಅಂತ ಹೇಳಿದ್ರೆ ಒಂದು ಕೋಲನ್ನು ಕೊಟ್ಟು ಅದನ್ನು ಕಟ್ಟಿ ಅದನ್ನು ಹಾಗೇನೆ ಇಡಬಹುದು. ಮಾತ್ರ ಪ್ರತಿ ವರ್ಷ ಒಂದು 2 ಕೋಕೋನೆಟ್ ಹಸ್ಕ್ ಅನ್ನು ನೀವು ಕವರ್ ಮಾಡಬೇಕು ಬರ್ತದೆ. ಯಾಕೆ ಗೊತ್ತಾ? ಇದರ ಬೇರುಗಳು ಮೇಲೆ ಮೇಲೆ ಬರುವುದರಿಂದ ಕೋಕೋನೆಟ್ ಇದು ಶೆಲ್ ಅನ್ನು ಕವರ್ ಮಾಡ್ತಾನೆ ಇರ್ಬೇಕು. ಅವಾಗ ಏನಾಗುತ್ತೆ, ಆ ಬೇರುಗಳು ನಾರನ್ನು ಹಿಡ್ಕೊಂಡು ಗಿಡ ತುಂಬಾ ಪುಷ್ಟಿಯಾಗಿ ಬೆಳೆಯುತ್ತದೆ. ಈಗ ಇದುವರೆಗೆ ನೀವು ಆಂಥೋರಿಯಂನ ಬಗ್ಗೆ ಹೇಳಿದ್ರಿ. ಆಂಥೋರಿಯಂ ಅಲ್ಲದೆ ನಿಮ್ಮ ಈ ಹೂದೋಟದಲ್ಲಿ ಬೇರೆ ಯಾವ ಗಿಡಗಳಿವೆ ಸ್ವಲ್ಪ ಹೇಳ್ಬೋದಾ? ಈಗ ಆಂಥೋರಿಯಂ ಬಿಟ್ಟು ತುಂಬಾ ಹೂವಿನ ಗಿಡಗಳು ಇವೆ. ಮಲ್ಲಿಗೆ, ಗುಲಾಬಿ ಗಿಡಗಳು, ಯುಫೋರ್ಬಿಯಾ, ಮತ್ತೆ ಎಕ್ಸೋರಾ, ಆರ್ಕಿಡ್ಸ್, ತುಂಬಾ ಆರ್ಕಿಡ್ಸ್ ಗಿಡಗಳು ಇದಾವೆ, ತುಂಬಾ ವೆರೈಟಿಯಲ್ಲಿ ಇದಾವೆ. ಅದರಲ್ಲಿ ನಾನು ಹೇಳುವುದಾದ್ರೆ ಆರ್ಕಿಡ್ ಅಲ್ಲಿ ಡೆಂಡ್ರೋಬಿಯಮ್ಸ್, ಮೊಕ್ಕಾರ, ಫೆಲನೋಪ್ಸಿಸ್, ಮತ್ತೆ ಡಾನ್ಸಿಂಗ್ ಡಾಲ್ ಅಂತ ಕೂಡ ನಾವು ಹೇಳ್ತೇವೆ ಹೀಗೆ. ಆಮೇಲೆ ತುಂಬಾ ತರದ್ದು ಕ್ರೋಟಿನ್ಸ್ಗಳು ಇದ್ದಾವೆ, ಗ್ರೌಂಡ್ ಆರ್ಕಿಡ್ಗಳು ಇದ್ದಾವೆ, ಜರ್ಬೇರಸ್, ಮತ್ತೆ ಪಿಟೋನಿಯಸ್, ಆಫ್ರಿಕನ್ ವೈಲೆಟ್ಸ್, ಬೋಗುನ್ ವಿಲ್ಲಾಸ್, ತುಂಬಾ ತರದ್ದು ಬೋಗುನ್ ವಿಲ್ಲಾಸ್ ಪ್ಲಾಂಟ್ಸ್ಗಳಿದ್ದಾವೆ. ಅದು ಕೂಡ ಡ್ವಾರ್ಫ್ ವೆರೈಟಿ ಇದ್ದು ಮತ್ತೆ ಈಗ ಕ್ರೀಪರ್ ವೆರೈಟಿಯಲ್ಲಿ ಸಿಗ್ತವೆ. ಅದು ನನ್ನಲ್ಲಿ ತುಂಬಾ ತರದ್ದು ಉಂಟು. ಒಂದು ಸುಮಾರು ಹೇಳುವುದಾದ್ರೆ ಒಂದು 100 ಗಿಡಗಳಿವೆ. ಬೋಗನ್ ವಿಲ್ಲಾನೇ 100 ಗಿಡಗಳಿವೆಯಾ? ಮೇಡಮ್, ಹಣ್ಣಿನ ಮರಗಳಿವೆಯಾ? ಮಾವು, ಪೇರಳೆ, ರಂಬುಟನ್, ಸೀತಾಫಲ, ಲಕ್ಷ್ಮಣ್ ಫಲ, ಸಪೋಟ, ಬನಾನಸ್. ಬನಾನಸ್ ತುಂಬ ವೆರೈಟಿಗಳು ಇದ್ದವು, ಈಗ ಕಡಿಮೆ ಮಾಡಿದ್ದೇನೆ. ಮಲೇಷಿಯನ್ ಆಪಲ್. ಹೌದು ಮೇಡಮ್, ನಿಮ್ಮ ಹೂದೋಟದಲ್ಲಿ ಸುತ್ತುತ್ತಾ ಇರುವಾಗ ಒಂದು ಮಾವಿನ ಮರದಲ್ಲಿ ಒಂದು ಗಿಡ ನೋಡಿದೆ, ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಬಹುದಾ? ಹೇಳ್ಬಹುದು. ಆ ಗಿಡದ ಹೆಸರು ಸ್ಟಾಗೋನ್ ಅಂತ. ನಾವು ಹೇಳುವುದಾದ್ರೆ ಜಿಂಕೆ ಮರಿದು ಕೊಂಬುಗಳು ಅಂತ ಆ ರೀತಿದ್ದು ಅದು ಒಂದು ಸ್ಟ್ರಕ್ಚರ್. ಅದನ್ನು ನಾವು ತೆಂಗಿನ ಸಿಪ್ಪೆಯಲ್ಲಿ ಜೋಡಿಸಿ ಅದನ್ನು ಮರಕ್ಕೆ ನಾವು ಹ್ಯಾಂಗ್ ಮಾಡುವಾಗ ಅದು ಪ್ರತಿ ವರ್ಷ ಅದರಲ್ಲಿ ಮರಿಗಳು ಬರ್ತಾ ಇರುವುದರಿಂದ ಇಡೀ ಕೋಕೋನೆಟ್ ಶೆಲ್ ಅದು ಸುತ್ತಿಕೊಂಡು ಇದ್ದು ಗಿಡ ತುಂಬ ಬುಷ್ಟಾಗಿ ಕಾಣುವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲರೂ ನೋಡುವವರಿಗೆ ಅದಕ್ಕೆ ಆ ಕಣ್ಣುಗಳು ಹೋಗ್ತವೆ. ಮೇಡಮ್, ನಿಮ್ಮ ಆಂಥೋರಿಯಂ ಕೃಷಿ ನೋಡಿ ಯಾರಾದರೂ ಆಸಕ್ತರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಖುಷಿಯಲ್ಲಿ ಹೇಳಿಕೊಡ್ತೇನೆ, ಅವರಿಗೂ ಈ ಗಿಡಗಳನ್ನು ಬೆಳೆಸಬಹುದು. ಅವರಿಗೆ ಒಂದು ವೇಳೆ ಗಿಡದ ಬಗ್ಗೆ ಗೊತ್ತಿಲ್ಲದ್ರೆ, ತಿಳಿಯಬೇಕಂತ ಅನಿಸಿದ್ರೆ ನಾನು ರೆಡಿ ಇದ್ದೇನೆ ಅವರಿಗೆ ಹೇಳಿಕೊಡ್ಲಿಕ್ಕೆ. ಮತ್ತೆ ಗಿಡ ಬೇಕಾದ್ರೆ ಅದನ್ನು ತರಿಸಿ ಕೂಡ ಕೊಡಬಹುದು. ಇದುವರೆಗೆ ಆಂಥೋರಿಯಂ ಕೃಷಿಯ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಕೊಟ್ಟವರು ಲಿಲ್ಲಿ ಪಿಂಟೋ ಮೇಡಮ್. ಅವರ ಅನುಭವಗಳನ್ನು, ಅವರು ಬೆಳೆಸುವ ಗಿಡದ ರೀತಿ ಕ್ರಮಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆಂಥೋರಿಯಂ ಗಿಡಗಳ ಬಗ್ಗೆ, ಇದರ ಆರೈಕೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ಲಿಲ್ಲಿ ಪಿಂಟೋ ಮೇಡಮ್ ಅವರನ್ನು ಸಂಪರ್ಕಿಸಬಹುದು. ಅವರ ಸಂಪರ್ಕ ಸಂಖ್ಯೆ 8762 3635 3565.

ತ್ರಿಜಗವಂದ್ಯ ಶಿವಜಾತನೆ ತ್ರಿಜಗವಂದ್ಯ ಶಿವಜಾತನೆ ಗಜಮುಖನಿ ಜಯತು ಗಣನಾಥನೆ ಗಜಮುಖನಿ ಜಯತು ಗಣನಾಥನೆ ಶೋದರ ವರ ಶೇಷೋದರ ವರ ಪಾಶಾಂಕುಶಕರ ಶೇಷೋದರ ವರ ಪಾಶಾಂಕುಶಕರ ನಾಶರಹಿತ ರವಿ ತೇಜನೆ ನಾಶರಹಿತ ರವಿತೇಜನೆ ನಾಶರಹಿತ ರವಿತೇಜನೆ ಗಜಮುಖನೆ ಜಯತು ಗಣನಾಥನೆ ಗಜಮುಖನೆ ಜಯತು ಗಣನಾಥನೆ ಸೇವನೆ ಪರತರ ಭೋಗನೆ ಸುರನರ ಸೇವನೆ ಪರತರ ಭೋಗನೆ ವರ ಪ್ರತಿಭಾಂಕುರ ಪ್ರತಿಭಾಂಕುರವಂಜನೆ ಗಜಮುಖನೆ ಜಯತು ಗಣನಾಥನೆ ತ್ರಿಜಗವಂದ್ಯ ಶಿವಜಾತನೆ ತ್ರಿಜಗವಂದ್ಯ ಶಿವಜಾತನೆ ಗಜಮುಖನೆ ಜಯತು ಗಣನಾಥನೆ ಗಜಮುಖನೆ ಜಯತು ಗಣನಾಥನೆ ಮುಂದೆ ಕೇಳಿ ಪುತ್ತೂರು ನರಸಿಂಹನಾಯಕ್ ಅವರ ಧ್ವನಿಯಲ್ಲಿರುವ ಗೋಪತಿ ವಿಠಲ ಅವರ ಭಕ್ತಿ ರಚನೆ. ಎರಡು ಕೈ ಮುಗಿದು ಬೇಡುವ ನ್ಯಾರೇ ಎರಡು ಕೈ ಮುಗಿದು ಬೇಡುವ ನ್ಯಾರೇ ಪೇಳಮ್ಮಯ್ಯ ಎರಡು ಕೈ ಮುಗಿದು ಬೇಡುವ ನ್ಯಾರೇ ಪೇಳಮ್ಮಯ್ಯ ಎರಡು ಕೈ ಮುಗಿದು ಬೇಡುವ ನ್ಯಾರೇ ಸುರನರರ ಖಳರ ಪರಿಪರಿ ಕರ್ಮವ ಹರಿಗೊಪ್ಪಿಸುವ ಮರುತ ಕಣಮ್ಮ ಎರಡೂ ಕೈ ಮುಗಿದು ಬೇಡುವ ನ್ಯಾರೇ ಪೇಳಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವ ನ್ಯಾರೇ ಕೆತ್ತೆ ನಿಂತಿಹ ನ್ಯಾರೇ ಬರದಿಂದ ಚರಣಗಳೂರಿದ ನ್ಯಾರೇ ಆ ಕರವಾಬಲ ಕೆತ್ತೆ ನಿಂತಿಹ ನ್ಯಾರೇ ಪೇಳಮ್ಮಯ್ಯ ಬರದಿಂದ ಚರಣಗಳೂರಿದ ನ್ಯಾರೇ ದುರುಳ ಜನರ ಮೆಟ್ಟಿ ಶರಣರಿಗ ಭಯವ ಕರೆದು ಬಹು ಕರುಣಿ ಕಣಮ್ಮ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ಪೇಣಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ಪೇಣಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ನ್ಯಾರೆ ಟೊಂಕಾದಿ ಎಡಗೈ ಇಟ್ಟಿ ಗನ್ಯಾರೆ ಬಿಂಕಾದಿ ಮುಖವಾತಿರುಹಿದ ನ್ಯಾರೆ ಪೇಳಕ್ಕಯ್ಯ ಟೊಂಕಾದಿ ಎಡಗೈ ಇಟ್ಟಿ ಗನ್ಯಾರೆ ಕಿಂಕರರಡಿ ಬರೆ ಅಂಕ ದೊಳೆತ್ತುವ ಟೊಂಕನಾದ ನಿಷ್ಕಳಂಕ ಕಾಣಮ್ಮ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ಪೇಳಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ಪೇಳಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ಚೆಲುವ ಸರ್ವಾಂಗ ಲಕ್ಷಣ ನ್ಯಾರೆ ಹಲವು ಫಲಗಳನ್ನು ನೀಡುವ ನ್ಯಾರೆ ಚೆಲುವ ಸರ್ವಾಂಗ ಲಕ್ಷಣ ನ್ಯಾರೆ ಪೇಳಮ್ಮಯ್ಯ ಹಲವು ಫಲಗಳನ್ನು ನೀಡುವ ನ್ಯಾರೆ ಸುಲಭ ಗೋಪತಿ ವಿಠಲನ ಪ್ರಿಯ ಕದರುಂಡಲಿ ಪುರಿ ದೊರೆಯುವನಮ್ಮ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ಪೇಳಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ಪೇಳಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ಸುರನರರ ಖಳರ ಪರಿಪರಿ ಕರ್ಮವ ಹರಿಗೊಪ್ಪಿಸುವ ಮರುತ ಕಣಮ್ಮ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ಪೇಳಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ಪೇಳಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ಪೇಳಮ್ಮಯ್ಯ ಎರಡೂ ಕೈ ಮುಗಿದು ಬೇಡುವ ನ್ಯಾರೆ ಕೊನೆಯಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಆರ್ ಎನ್ ಜಯಗೋಪಾಲ್ ಅವರ ಭಕ್ತಿ ರಚನೆ ಗಣೇಶ ಚೌತಿಯ ಶುಭ ದಿನವಿಂದು ಜಯ ಜಯ ಗಣನಾಥ ಗಣೇಶ ಚೌತಿಯ ಶುಭ ದಿನವಿಂದು ಜಯ ಜಯ ಗಣನಾಥ ಪ್ರಾಣ ಪ್ರತಿಷ್ಠೆಯ ಮಾಡುತ್ತ ನಿನ್ನನು ಪ್ರಾಣ ಪ್ರತಿಷ್ಠೆಯ ಮಾಡುತ್ತ ನಿನ್ನನು ಪೂಜಿಪೆ ನಾನು ಸದಾ ಗಣೇಶ ಚೌತಿಯ ಶುಭ ದಿನವಿಂದು ಜಯ ಜಯ ಗಣನಾಥ ಗಣೇಶ ಬಿಲಪತ್ರೆ ಗರಿಕೆ ಹಲಬಗೆ ಹೂಗಳ ಅರ್ಪಿಸಿ ನಿಂದ ಪೂಜಿಸುವೆ. ಬಿಲಪತ್ರೆ ಗರಿಕೆ ಹಲಬಗೆ ಹೂಗಳ ಅರ್ಪಿಸಿ ನಿನ್ನ ಪೂಜಿಸುವೆ. ಉಮೇಶ ಪಾರ್ವತಿ ಕುಮಾರ ಅಷ್ಟೋತ್ತರ ನಾಮ ಜಪ ನಾ ಮಾಡುವೆ. ಉಮೇಶ ಪಾರ್ವತಿ ಕುಮಾರ ಅಷ್ಟೋತ್ತರ ನಾಮ ಜಪ ನಾ ಮಾಡುವೆ. ಗಣೇಶ ಚೌತಿಯ ಶುಭ ದಿನವಿಂದು ಜಯ ಜಯ.